ಆಮೇಲೆ ಅವತ್ತು ನಮ್ಮ ಇದು ಕೂಡ ಓದಕ್ಕೊಂದು ಇಷ್ಟ ಆಗ್ಲಿ ಬರ್ಲಿಲ್ಲ, ನಾವು ಬೇರೆ ಬೇರೆ ಇದರಿಂದ ಓದೋದನ್ನ ನಿಲ್ಸಿ ತೋಟ ಮಾಡಕ್ಕೆ ಬಂದಿದ್ದಾಯ್ತು. ತೋಟಕ್ಕೆ ಅಂತಿಮವಾಗಿ ಬಂದಿದ್ದಾಯ್ತು. ಎಷ್ಟು ವಯಸ್ಸಿನಿಂದ ನೀವು ಕೃಷಿ ಕೆಲಸಗಳನ್ನ ಮಾಡ್ತಾ ಇದ್ರಿ? 30 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವಾಗ ಪ್ರಾರಂಭ ಆಯ್ತು ನಿಮ್ಮ ಕೃಷಿ ಅಂತ ಅಂದ್ರೆ ಚಿಕ್ಕ ಹುಡುಗನಿಂದಲೂ ಕೂಡ ತಂದೆ ತಾಯಿಗೆ ಹೆಲ್ಪ್ ಮಾಡುವಂತದ್ದು ಈ ತರದ ಇತ್ತ? ಹೌದು ಮಾಡ್ತಾ ಇದ್ದೀವಿ. ಏನೇನ್ ಕೆಲಸ ಮಾಡ್ತಿದ್ರಿ? ಚಿಕ್ಕನ್ನಲ್ಲೆಲ್ಲ ನಾವು ಗದ್ದೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ವಿ, ಅಂದ್ರೆ ಕೆಲಸದವ್ರ ಜೊತೆ ಇರ್ತಾ ಇದ್ವಿ. ಬೇರೆ ಬೇರೆ ಉಳುಮೆ ಕೂಡ ಮಾಡ್ತಿದ್ವಿ. ಒಂದೊಂದ್ ದಿವಸ ಯಾರಿಲ್ಲ ಅಂದ್ರೆ ಮೊದಲು ನಾವು ಏಲಕ್ಕಿ ಬೆಳೀತಾ ಇದ್ವಿ. ನಾವೆಲ್ಲ ಫುಲ್ ಏಲಕ್ಕಿ ತೋಟನೇ ಬೆಳೀತೇವೆ ನಮ್ಮ ಏರಿಯಾದಲ್ಲಿ. ಆ ಏಲಕ್ಕಿ ಯಾವಾಗ ಕಟ್ಟೆ ಎಲ್ಲ ಬಂದು ಏಲಕ್ಕಿ ಹೋಗ್ ಶುರುವಾಯ್ತು, ಏಲಕ್ಕಿ ಸಮಸ್ಯೆ ಆದ ತಕ್ಷಣ ನಾವು ಕಾಫಿ ತೋಟ ಮಾಡಕ್ಕೆ ಶುರು ಮಾಡಿದ್ವಿ. ಅಂದ್ರೆ ಕಾಫಿ ಹೆಚ್ಚು ಕಮ್ಮಿ ನಿಮ್ಮ ಕಾಲಮಾನದಲ್ಲೇ ಬಂದಿದ್ದು ಆ ಭಾಗಕ್ಕೆ? ಅಲ್ಲ, ಮೊದಲು ನಮ್ ತಂದೆ ಎಲ್ಲ ಮಾಡಿದ್ರು, ಅರೇಬಿಕಾ ತೋಟ ಮಾಡಿದ್ರು. ಅಂದ್ರೆ ಅದು ಎಷ್ಟೋ ಸ್ವಲ್ಪ ಸ್ವಲ್ಪ 795 ಅಂತ ಅರೇಬಿಕಾ ತಳಿ ಇತ್ತು, ಅದು ಆಗ್ತಿತ್ತಿಲ್ಲ. ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಎಲೆ ಕಾಯಿಲೆ ಬರ್ತಾ ಇತ್ತು, ಎಲೆ ಉದುರ್ತಾ ಇತ್ತು. ಎಷ್ಟು ಸಿಕ್ತ ಅಷ್ಟನ್ನು ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಭಾಗ ಮಾತ್ರ ಮಾಡ್ತಾ ಇದ್ರು. 10 ಭಾಗ ಕಾಫಿ ಇತ್ತು, 90 ಭಾಗ ಏಲಕ್ಕಿ ತೋಟಗಳೇ ನಮ್ಮಲ್ಲೆಲ್ಲ ಮಾಡ್ತಾ ಇದ್ವಿ. ಏಲಕ್ಕಿಯನ್ನು ಹೆಚ್ಚು ಪ್ರಮಾಣದ ಏಲಕ್ಕಿ ಬೆಳಿತೇವೆ. 1000 ಕೆಜಿ ಬೆಳೀತಾ ಇದ್ವಿ ನಾವು. ಎಷ್ಟು ಎಕರೆ ಜಮೀನು ಇದೆ ನಿಮಗೆ? ನನಗೊಂದು 30 ಎಕರೆ ಇದೆ. 30 ಎಕರೆ ಇದೆ. ಏನೇನು ಬೆಳಿತೀರಿ 30 ಎಕರೆನಲ್ಲಿ? ಎಷ್ಟೆಷ್ಟು ಪ್ರಮಾಣದಲ್ಲಿ? ನನಗೊಂದು 5-6 ಎಕರೆ ತರಿ ಜಮೀನಿದೆ, 2-3 ಎಕರೆ ಗೋಮಾಳ ಇದೆ, ಇನ್ನು ಉಳಿದಿದ್ದಲ್ಲಿ 1-4 ಎಕರೆ ಏಲಕ್ಕಿ ತೋಟ ಇದೆ, 5 ಎಕರೆ, ಇನ್ನು 14 ಎಕರೆ ಕಾಫಿ ತೋಟ ಇದೆ. 14 ಎಕರೆ ಕಾಫಿ ತೋಟ ಇದೆ. ಯಾವ ತಳಿ ಹಾಕೊಂಡಿದ್ರಿ ಕಾಫಿಯನ್ನ? ನಮ್ದು ಅತಿ ಹೆಚ್ಚಾಗಿ ನಾವು ಓಲ್ಡ್ ರೋಬಸ್ಟಾ ಅಂತ ಹೇಳ್ತೀವಿ, ಅದೇ ಹಾಕಿರೋದು ಓಲ್ಡ್ ರೋಬಸ್ಟಾ. ಆಮೇಲೆ ಮಧ್ಯದಲ್ಲೇ ಅರೇಬಿಕಾ ಒಂದೊಂದು ಗಿಡ ಇದೆ, ಅದು No. 6. ಮತ್ತೆ ಇತ್ತೀಚೆಗೆ ಕಾವೇರಿ ಅಂತ ಬರ್ತದೆ, ಆ ಕಾಫಿ ಎಲ್ಲ ಇದೆ. No. 9 ಇದೆ, ಮಧ್ಯದಲ್ಲಿ ಹಾಕಿರೋದು. ಅದು ಎಲ್ಲೆಲ್ಲಿ ಗ್ಯಾಪ್ ಆಗುತ್ತೆ ಅಲ್ಲೆಲ್ಲ ಹಾಕಿದ್ವಿ. ಅದಕ್ಕೇನು ನಾವು ಆ ರೀತಿ ಕೆಲಸ ಮಾಡಲ್ಲ, ಬರೀ ನಾವು ಗೊಬ್ಬರ ಹಾಕೋಕೆ ಮಾತ್ರ ಹಾಕ್ತಿವಿ, ಅದಕ್ಕೆ ಬೇರೆ ಸ್ಪ್ರೇ ಏನು ಮಾಡೋದಿಲ್ಲ. ಅದೆಷ್ಟು ಬರುತ್ತೆ ಅಷ್ಟನ್ನು ಮಾತ್ರ ಕುಯ್ಕೊಳ್ಳೋದು, ಅದೇ ರೀತಿ ಮೇಂಟೈನ್ ಇರುತ್ತೆ ಅಷ್ಟೇ. ಅರೇಬಿಕಾ ಒಳ್ಳೇದು ಮತ್ತೆ ರೋಬಸ್ಟ್ ಒಳ್ಳೇದು ರೈತರ ಹಿತದೃಷ್ಟಿಯಿಂದ. ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಅರೇಬಿಕಾ ಕಾಫಿಗೆ ಭಾರಿ ಡಿಮ್ಯಾಂಡ್ ಅಂತ ಹೇಳ್ತಾರೆ. ಯಾಕೆಂದ್ರೆ ರೋಬಸ್ಟಾ ಕಾಫಿ ಬ್ಲೈಂಡ್ ಕಾಫಿ ಅಂತ, ಇಂಗ್ಲೆಂಡ್ ಬಿಟ್ರೆ ಈ ಬ್ಲೈಂಡ್ ಕಾಫಿ ಅಂತ ಬಿಟ್ರೆ ಅರೇಬಿಕಾನೇ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಯೂಸ್ ಬಳಕೆ ಆಗ್ತಿರೋ ಕಾಫಿ, ಮತ್ತೆ ಕುಡಿಯೋ ಕೂಡ ರುಚಿಕರವಾದ ಕಾಫಿ. ಅದರಿಂದ ಅರೇಬಿಕಾ ಬೆಳೆಯಕ್ಕೆ ಅಂದ್ರೆ ಅರೇಬಿಕಾ ಬೆಳೆಯಕ್ಕೆ ಅಷ್ಟು ಸಾಕಷ್ಟು ಕಷ್ಟ ಇದೆ, ಸಮಸ್ಯೆ ಇದೆ. ಅದರಿಂದ ಅದಕ್ಕೆ ಬೇರೆ ಬೇರೆ ರೀತಿ ಇತ್ತೀಚೆಗೆ ಕಾಯಿಲೆಗಳು ಶುರುವಾಗಿದೆ, ಬೋರರ್ ಶುರುವಾಗಿದೆ, ಆಮೇಲೆ ಎಲೆ ಕಾಯಿಲೆಗಳು ಬರುತ್ತೆ. ಶೇಡ್ ಬೇಕದಕ್ಕೆ. ತುಂಬಾ ಜನ ದೊಡ್ಡ ದೊಡ್ಡ ಬೆಳೆಗಾರರು, ದೊಡ್ಡ ದೊಡ್ಡ ಕಂಪನಿ ತೋಟಗಳು ಎಲ್ಲರೂ ಕೂಡ ಅರೇಬಿಕಾ ತೋಟಗಳನ್ನ ಇವತ್ತು ಕೈ ಬಿಡ್ತಾ ಇದಾರೆ, ಎಲ್ಲ ರೋಬಸ್ಟ್ ಆಗ್ತಾ ಇದಾರೆ. ಮುಂದೆ ಪೂರ್ತಿ ರೋಬಸ್ಟನೇ ಆದ್ರೆ ಹೇಳಕ್ಕಾಗೋದಿಲ್ಲ ಇದು ಕಾಫಿ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅರೇಬಿಕಾ ಬೇಕೇ ಬೇಕು ಅಂತ ಹೇಳ್ತಾರೆ ತಜ್ಞರ ಹೇಳೋ ಪ್ರಕಾರ. ಅರೇಬಿಕಾ ಒಂದು 30-40 ಭಾಗ ಅರೇಬಿಕಾ ತೋಟಗಳು ಇರಲೇಬೇಕು. ಇನ್ನುಳಿದು ರೋಬಸ್ಟಾ ಇದ್ರಪ್ಪಲ್ಲ, ಪೂರ್ತಿ ರೋಬಸ್ಟನೇ ಆಗ್ಬಿಟ್ರೆ ಮುಂದಿನ ಫ್ಯೂಚರ್ ಮಾರ್ಕೆಟ್ ಅಲ್ಲಿ ಬದಲಾವಣೆ ಆದ್ರೆ ರೋಬಸ್ಟಾಗಿ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅರೇಬಿಕಾ ಕಳೆದೋಷದಿಂದ ಒಳ್ಳೆ ರೇಟ್ ಇದೆ, 13,000-14,000 ರೂಪಾಯಿ 50 ಕೆಜಿ ಬ್ಯಾಗ್ ಇದೆ. ಅದೇ ರೋಬಸ್ಟಾ 6,000 ಮಟ್ಟದಲ್ಲಿ ಇದೆ, 6,000 ರೂಪಾಯಿ ಇದೆ 50 ಕೆಜಿ ಪವರ್ ಸಿಮೆಂಟ್ ಮಾಡಿರೋದು. ಅರೇಬಿಕಾ ಚೆರಿನೇ ಇವತ್ತು 5,000-6,000 ಹೋಗಿದೆ. ರೋಬಸ್ಟಾ ಚೆರಿ ಬರೀ 3,000-3,200 ಲೆವೆಲ್ಲ ಇದೆ. ಅದರಿಂದ ಅರೇಬಿಕಾ ಕಾಫಿಗೆ ಒಳ್ಳೆ ಮಾರ್ಕೆಟ್ ಇದೆ. ಬಟ್ ಅರೇಬಿಕಾ ಕಾಫಿನೇ ತುಂಬಾ ಜನ ಕುಡಿಯೋಕ್ಕೂ ಟೇಸ್ಟ್ ಅದು. ನಿಮ್ಮ ಭಾಗದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುತ್ತೆ, ಎಷ್ಟು ಪ್ರಮಾಣದಲ್ಲಿ ಮಳೆ ಬೀಳುತ್ತೆ? 5,000 mm, 6,000 mm ವರೆಗೂ ಬೀಳುತ್ತೆ ಒಂದೊಂದು ವರ್ಷ. ಅಂದ್ರೆ ನಾವು ನೋಡಿ 150 ಇಂಚಿಂದ ಕಡಿಮೆ ಬೀಳದೇ ಇಲ್ಲ, ಅದ್ರ ಮೇಲೇನೆ ಬೀಳುತ್ತೆ ಪ್ರತಿ ವರ್ಷ. ಅದರಲ್ಲಿ 1917ರಲ್ಲಿ ಒಂದ್ಸರಿ 120 ಇಂಚ್ ಮಳೆ ಬಿದ್ದಿತ್ತು. ಅದು ಬಿಟ್ಟು ಅದರ 5 ವರ್ಷದ ಹಿಂದೆ ಒಂದ್ಸರಿ 114-118 ಅದ್ರ ಮೇಲೆಲ್ಲ 150 ಇಂಚಿಂದ ಮೇಲೆ ಬರುತ್ತೆ. 200-220 ಇಂಚ್ ವರೆಗೂ ಚಾನ್ಸ್ ಇದೆ ಮಳೆ ಇದೆ. ಈಗ ಅಷ್ಟು ಮಳೆ ಬೀಳತಕ್ಕಂತ ಪ್ರದೇಶಕ್ಕೆ ಅರೇಬಿಕಾ ಒಳ್ಳೇದ ಅಥವಾ ರೋಬಸ್ಟ ಒಳ್ಳೇದಾಗುತ್ತೆ? ಅದಕ್ಕೋಸ್ಕರ ನಾವು ರೋಬಸ್ಟಾ ತೋಟಗಳು ಮಾಡ್ತಾ ಇರೋದು. ಅಲ್ಲೂ ಇನ್ನೊಂದೇನಾಗಿದೆ ನೋಡಿ, ಈ ಹೊಸ ತಳಿಗಳು ಬಿಟ್ಟೆ ಚಂದ್ರಗಿರಿ ಇವೆಲ್ಲ ಕೆಲವು ತಳಿಗಳು ಇತ್ತೀಚೆಗೆ ಬಂದ ತಳಿಗಳು, ಸಣ್ಣ ಗಿಡಗಳು ಚಿಕ್ಕ ಗಿಡಗಳು, ಆ ಗಿಡಗಳು 200 ಇಂಚ್ ಮಳೆ ಹೊಡೆದ್ರು ಕಾಫಿ ಉದ್ರಲ್ಲ ನೋಡಿ. ಅದು ನಮ್ಮಲ್ಲಿ ಅರೇಬಿಕಾ ಒಳ್ಳೆ ಕಾಫಿ ಬರ್ತಾ ಇದೆ ಇತ್ತೀಚೆಗೆ ಕೆಲವರ ಹೊಸದಾಗಿ ಮಾಡಿರೋ ತೋಟಗಳಲ್ಲಿ. ಅಂದ್ರೆ ಅವರು ಬೋಡೋ ಎಲ್ಲ ಹೊಡೆದಿದ್ದಾರೆ ಒಂದೆರಡು ಸರಿ, ಅದು ಕಾಫಿ ಇದೆ ಒಂದು 60-70%. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ರೋಬಸ್ಟಾ ಕಾಫಿಗೆ ಅತಿ ಹೆಚ್ಚು ಮಳೆ ಬಂದ್ರೂ ನಿಮಗೆ ಆ ರೀತಿ ಏನಾಗಲ್ಲ, 4-5 ವರ್ಷದ ಸೀಸನ್ಗಳಲ್ಲಿ ಮಳೆ ಮೆಗಾಸ್ಪೋಟ್ ಆಗ್ತಾ ಇದೆ. ಹೌದು ಹೌದು. ಹೆಂಗಾಗ್ತಾ ಇದೆ ಅಂದ್ರೆ ಒಂದೇ ವಾರದಲ್ಲಿ ಇಲ್ಲ ಒಂದೇ ದಿನದಲ್ಲಿ 1,000 mm ಮಳೆ ಬಿದ್ದ ಹೋಗಂತದ್ದು. ಒಂದ್ ದಿವಸದಲ್ಲಿ 20 inches ಮಳೆ ಬೀಳಂತದ್ದು, ಒಂದ್ ವಾರದಲ್ಲಿ ಒಂದೇ ಮಳೆ 60-70 inches ಬೀಳು, ಇದು ದೊಡ್ಡ ಸಮಸ್ಯೆ. ಇದು ಏನಾಗ್ಬಿಡುತ್ತೆ, ಆ ಗಿಡದಲ್ಲಿ ಕಾಫಿ ಎಲ್ಲ ಒಂದು 30-50 ಭಾಗ ನೆಲಕ್ಕೆ ಬಿದ್ದ್ಬಿಡುತ್ತೆ. ಇದು ಬೀಳ್ದೇ ಹೋದ್ರೆ ಬೇಕಾದ್ರೆ ನೀವು 400-500 millimeter 4,000-5,000 millimeter ಒಂದೇ ರೀತಿ ಮಳೆ ಬಿದ್ದ್ರು ಆ ರೀತಿ ಕಾಫಿ ಹೋಗಲ್ಲ. ರೋಬಸ್ಟ ಈ ಮೆಗಾಸ್ಫೋಟದಿಂದ ಭಾರಿ ಡ್ಯಾಮೇಜ್ ಆಗ್ತದೆ. ರೋಬಸ್ಟ ಅಂದ್ರೆ ಎಷ್ಟು ಮಳೆ ಬಂದ್ರು ಕೂಡ ತಡೆಯುತ್ತೆ, ತಡೆಯಲ್ಲ ಅದಕ್ಕೂ ಒಂದು ಇತಿಮಿತಿ 100-120 inches 130 inches ಒಳಗಿದ್ರೆ ಕಾಫಿ ಉಳಿಯುತ್ತೆ. ಅದ್ರ ಮಧ್ಯದಲ್ಲಿ ಬೇಕಾದ್ರೆ ನಿಮಗೆ ಒಂದು 20-30 inches ಮಳೆ ಬಿದ್ದು ಶೀತ ಭೂಮಿಲಿ ಇದ್ರೆ ಈ ಒಂದೇ ವಾರದಲ್ಲಿ 50-60 inches ಮಳೆ ಹೊಡೆದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ. ಓಹೋ, ಮಳೆಯನ್ನ ನಿರೋಧ ಮಾಡತಕ್ಕಂತ ಶಕ್ತಿ ಇದೆ ಅನ್ನೋ ಕಾರಣಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಆ ಭಾಗದಲ್ಲಿ ರೋಬಾಸ್ಟ ಬೆಳೆಯಲಾಗುತ್ತೆ. ಈಗ ರೋಬಾಸ್ಟ ಹಾಕಿದ ಮೇಲೆ ಎಷ್ಟು ವರ್ಷಗಳವರೆಗೆ ಫಸಲನ್ನ ಕೊಡುತ್ತೆ ಅದು? ಅದು ರೋಬಾಸ್ಟ ನಾವು ತೋಟ ನಿರ್ವಹಣೆ ಮಾಡಿದ್ರ ಮೇಲೆ ಹೋಗುತ್ತೆ. ಚೆನ್ನಾಗಿ ಒಳ್ಳೆ ಕಾಡುಗಳಾದ್ರೆ 3 ವರ್ಷದಿಂದ ಫಸಲು ಬರಕ್ಕೆ ಶುರು ಆಗುತ್ತೆ. ಅದು 15-16 ವರ್ಷಕ್ಕೆ ಉತ್ತಮವಾದ ಫಸಲು ಬರಬಹುದು. 10 ರಿಂದ ಮೇಲೆ 10 ವರ್ಷದ ನಂತರ ಹೆಚ್ಚು ಫಸಲು, 70-80-100 ವರ್ಷದ ಗಿಡನೂ ಇದೆ. ಓಹೋ, ಅಲ್ಲಿವರೆಗೂ ಕೂಡ ಬದುಕುತ್ತೆ. ಈಗ ನಾವು ಈ ಕಾಫಿ ತೋಟದಲ್ಲಿ ನಾನೊಂದು ಸ್ಪಷ್ಟ ಹೇಳ್ತೀನಿ, ಕಾಫಿ ತೋಟ ನಾವಲ್ಲಿ ಬ್ರಿಟಿಷರು ಮಾಡಿದ್ದು. ಆ ಬ್ರಿಟಿಷರು ನೋಡಿ ಅತಿ ಹೆಚ್ಚು ಮಳೆ ಬೀಳಂತ ಪ್ರದೇಶಗಳಲ್ಲಿ ತೋಟ ಮಾಡಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಈಗ ನೋಡಿ ಹಂಡ್ ಸಾಹೇಬ್ ಅಂತ 2,500 acres ಬಿಸಿಲೆ ರಿಸರ್ವ್ ಫಾರೆಸ್ಟ್ ಆಗಿದೆ. ಈಗ ಅದ್ರ ಪಕ್ಕದಲ್ಲಿ ಇವತ್ತು ರೆಕಾರ್ಡ್ ಇದೆ, ಹಂಡ್ ಸಾಹೇಬ್ ಅಂತ ಅವ್ರು ತೋಟ ಮಾಡಿದ್ದಾರೆ. ಅಲ್ಲಿ ತೋಟ ಮಾಡಕ್ಕಾಗಲಿಲ್ಲ ಅಲ್ಲಿ, ಯಾಕೆಂದ್ರೆ 300-320 inches ಮಳೆ ಬೀಳುತ್ತೆ ಅಂದ್ರೆ ತೋಟ ಬಿಟ್ಟೋದ್ರು. ಅದೇ ರೀತಿ ನೀವು ಮೂಡಿಗೆರೆ ತಾಲೂಕಲ್ಲಿ ಬೈರಾಪುರ ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ ತುಂಬಾ ತೋಟಗಳಿದಾವೆ ಅವ್ರು ಕಾಡಮನೆ ಭಾಗದ ಎಲ್ಲೆಲ್ಲ. ಎಲ್ಲಿ ಜಾಸ್ತಿ ಮಳೆ ಬರೆದ್ರೆ ಬ್ರಿಟಿಷರಲ್ಲೆಲ್ಲ ಬಿಟ್ಟೋದ್ರು. ಅವ್ರು ಬಂದು ಅರೇಬಿಕಾ ಜೋನ್ ಎಲ್ಲಿದೆ, ಕರಡಿ ಬೆಟ್ಟ ಇರ್ಬೋದು, ಪಾಲಿ ಬೆಟ್ಟ ಇರ್ಬೋದು, ಬೇರೆ ಬೇರೆ ಟೈಪ್ ಎಲ್ಲೆಲ್ಲಿದಾವೆ, ಮುಳ್ಳಯ್ಯನಗಿರಿ ಭಾಗದಲ್ಲಿ ಒಂದು ಡೆಸ್ಟಿಯಸ್ ಒಣ ಫಾರೆಸ್ಟ್ಗಳು ಅಂತ ಒಣ ಉದುರಲೆ ಬರ ಅಂತ ಜಾಗಗಳು ಬರ್ತಲ್ಲ, 60-70 inches ಮಳೆ ಬರ ಅಂತ ಭಾಗಗಳು ಅರೇಬಿಕಾ ತೋಟಕ್ಕೆ 100 inches ಒಳಗಿರೋ ಸೂಟಬಲ್ ಜಾಗ ಅಂತ ಹೇಳ್ತಾರೆ. ಈಗ ಈ ಬೋರರ್ ಬರದೆ ಹೋದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೇಲೂರು ತಾಲೂಕಿನ ಕೆಲವು ಭಾಗಗಳು, ಅರೇಳಿ ಬೆಳಗೋಡ್ ಭಾಗಗಳು, ಬಾಳೆಪೇಟೆ ಭಾಗಗಳು, ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆ ಮುಳ್ಳಯ್ಯನಗಿರಿ ಭಾಗಗಳು, ಆಮೇಲೆ ಕೊಡಗಿನಲ್ಲಿ ಹೋದ್ರೆ ಸುಂಟಿಕೊಪ್ಪ ಆ ಭಾಗಗಳೆಲ್ಲ ಬರ್ತವೆ. ಆ ಭಾಗಗಳೆಲ್ಲ ಅರೇಬಿಕಾ ಜೋನ್ಗಳು, ಅಲ್ಲಿ ಉತ್ತಮವಾದ ಇಳುವರಿ ಬರುತ್ತೆ. ನಮ್ಮಲ್ಲಿ ಕೆಂಚಮ್ಮನಹೊಸಕೋಟೆ ಹೌದು ಹೀಗೆ ಅಂದ್ರೆ ಮಳೆ ಎಲ್ಲ 100 inches ಒಳಗಡೆ ಇರಬೇಕು. ಮಳೆ ಜಾಸ್ತಿ ಆದ್ರೆ ಅರೇಬಿಕಾ ಅರೇಬಿಕಾ ಡ್ಯಾಮೇಜ್ ಆಗುತ್ತೆ, ಹಾಗೆ ಆಗುತ್ತೆ. ಮಳೆ ಜಾಸ್ತಿ ಆದ್ರೆ ಎಲ್ಲ ಹೋಗುತ್ತೆ. ನೋಡಿ ನಮ್ಮಲ್ಲಿ ಕಾಳು ಮೆಣಸು ಭಾರಿ ಪ್ರಮಾಣದಲ್ಲಿತ್ತು. 2nd year ನಮ್ಮಲ್ಲಿ ಭಾರಿ ಮೆಗಾಸ್ಫೋಟ ಭೂಕುಸಿತ ಎಲ್ಲ ಆಯ್ತು ನೋಡಿ. ಆ ವರ್ಷ ಸಂಪೂರ್ಣ ಕಾಳು ಮೆಣಸು ಯಾರ ತೋಟದಲ್ಲಿ ಉಳಿಲೇ ಇಲ್ಲ, ಸಾವಿರಾರು ಬೀಳುಗಳು, ಕೋಟಿಗಟ್ಟಲೆ ಇನ್ಕಮ್ ಬರ ಅಂತದ್ದು ಬೀಳ್ಗಳೆಲ್ಲ ಒಂದೇ ವರ್ಷದಲ್ಲಿ ಸರ್ವನಾಶ ಆಗೋಯ್ತು. ಅದೇನ್ ಕಾರಣ ಅಂದ್ರೆ ಅತಿ ಹೆಚ್ಚು ಮಳೆಗೆ ಕಾರಣ, ಮಳೆ ಬಿದ್ದೆ ಎಲ್ಲ ಹಾಳಾಗಿ ಹೋಗಿ ಹಾಳಾಗೋಯ್ತು. ಈ ರೋಬಾಸ್ಟನ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಹೆಚ್ಚು ದಿವಸಗಳ ಕಾಲ, ಹೆಚ್ಚು ವರ್ಷಗಳ ಕಾಲ ಇಟ್ಕೋಬಹುದು ಅಂತ ಹೇಳಿ ತಾವು ಹೇಳಿದ್ರಿ. ಏನೆಲ್ಲ ನಿರ್ವಹಣೆಯನ್ನ ಮಾಡಬೇಕು, ಹೇಗೆ ಮಾಡಬೇಕು ತೋಟಗಳನ್ನ? ತೋಟಗಳನ್ನ ನಿರ್ವಹಣೆ ಮಾಡೋದು ಸರಿಯಾದ ಟೈಮಿಗೆ ಸದೆ ಹೊಡಿಬೇಕು. ಆಮೇಲೆ ಸಾಕಷ್ಟು ನಾವು ಈ ಸಾವಯವ ಅಂದ್ರೆ ನಾವು ಧನಿನ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕೋದು ಭಾರಿ ಒಳ್ಳೆಯದು. ಆಮೇಲೆ ಅದೇ ನಿರ್ವಹಣೆ ಸರಿಯಾದ ಟೈಮಿಗೆ ನೀರು ಹೊಡೆಯುವಂಥದ್ದು, ಶೇಡ್ನ ಚೆನ್ನಾಗಿ ಇಟ್ಕೊಳ್ಳೋಂಥದ್ದು, ಸಾಕಷ್ಟು ಮರಗಳು ಶೇಡ್ ಇರಬೇಕು. ಆಮೇಲೆ ಎರಡನೇದು ಅಡಿಗೆ ಸಾಕಷ್ಟು ದರಗೆಲ್ಲ ಅದ್ರ ಮಲದ ಎಲೆಗಳೆಲ್ಲ ಬೀಳ್ತಾ ಇರಬೇಕು. ಫರ್ಟಿಲೈಸರ್ ಗೊತ್ತಲ್ಲ ಮಾಮೂಲಿ ಹಾಕೋದು, ಅದನ್ನ ಮಾಡ್ತಾ ಇರ್ತೀವಿ. ಕಸಿಗಿನ ಚೆನ್ನಾಗಿ ಇಟ್ಕೋಬೇಕು ತೋಟಗಳನ್ನ, ಅದು ಮೇಂಟೆನೆನ್ಸ್ ಮಾಡಿದ್ರೆ ನಾವು ಕರೆಕ್ಟ್ ಆಗಿ ತೋಟ ಇಟ್ಕೋಬಹುದು. ಚೆನ್ನಾಗಿ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಈ ನೋಡಿ ನಮ್ಮಲ್ಲಿ 200 inches ಮಳೆ ಬೀಳ ಪ್ರದೇಶಗಳಲ್ಲೂ ಕೂಡ ಒಂದೊಂದು ವರ್ಷ ಪ್ರತಿ ಎಕರೆಗೆ 50 ಚೀಲ ಕಾಫಿ ಬರುತ್ತೆ. ಓಹೋ, 50-60 ಚೀಲ ಬರುತ್ತೆ ಒಳ್ಳೆ ತೋಟಗಳು ಕೆಲವು ತೋಟಗಳಲ್ಲಿ. ಅದು ಮಳೆ ಹೆಚ್ಚಾದ ವರ್ಷ ಡ್ಯಾಮೇಜ್ ಆಗುತ್ತೆ, ಅದೇನು ಮಾಡಕ್ಕಾಗಲ್ಲ. ನೋಡಿ ಈ ವರ್ಷ ಕಾಫಿ ಸಾಮಾನ್ಯ ಕಾಣ್ತಾ ಇದೆ, ಇನ್ನೇನು ಆಗೋದಿಲ್ಲ ಅಂತ ಕಾಣುತ್ತೆ. ಈಗ ಮೇ ತಿಂಗಳಿಂದ ಶುರು ಆಗಿದ್ದು ಸೂರ್ಯನ ಬೆಳಕೆ ಬಿದ್ದಿಲ್ಲ ನಮ್ಮಲ್ಲಿ, ಮೊನ್ನೆ ಕಳೆದ ವಾರ ಒಂದು 4 ದಿವಸ ಬಿಟ್ರೆ. ಆದ್ರೂ ಕಾಫಿ ಭಾರಿ ಪ್ರಮಾಣದಲ್ಲಿ ಈ ವರ್ಷ ಹಾಳಾಗಿಲ್ಲ, ಜಾಸ್ತಿ ಮಳೆ ಆಗಿಲ್ಲ. ನೀವು ಹೇಳದಾಗೆ ಮೆಗಾಸ್ಫೋಟ ಅಂತ ಅಂದ್ರಲ್ಲ, ಆ ರೀತಿಯಾಗಿ ಮಳೆ ಆಗಿಲ್ಲ, ಎಷ್ಟು ಬೇಕೋ ಅಷ್ಟು ಕಾಲಕಾಲಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು. ಈ ರೋಬಾಸ್ಟ ತೋಟಗಳಿಗೆ ಅದಕ್ಕೂ ಕೂಡ ನೆರಳು ಬೇಕಾಗುತ್ತಾ, ಬೇಕು ಅಂತ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ? ಅದೇ ರೋಬಾಸ್ಟ ತೋಟಗಳಿಗೆ ನೋಡಿ, ಕೆಲವರು ಏನ್ ಮಾಡ್ತಾರೆ, ಈಗ ಮರಗಸಿಗೆ ಜನ ಸಿಗೋದಿಲ್ಲ ಅಂತೇಳಿ ಮತ್ತೆ ಹೆಚ್ಚು ಇಳುವರಿ ಬರಲಿ ಅಂತ ಹೇಳಿ ರೋಬಾಸ್ಟ ತೋಟನ ಸಂಪೂರ್ಣ ಮರಗಳನ್ನ ಒಂದು ಎಕರೆಗೆ ಒಂದು 10-12 ಮರ ಇಟ್ಕೊಳ್ಳೋ ಮಟ್ಟಕ್ಕೆ ಆಗ್ಬಿಟ್ಟಿದ್ದಾರೆ. ಅದು ಅದೊಂದಲ್ಲ ಒಂದು ಎಫೆಕ್ಟ್ ಆಗುತ್ತೆ ಅವ್ರಿಗೆ, ಯಾಕೆಂದ್ರೆ ಮೇಲ್ಗಡೆಯಿಂದ ಡೈರೆಕ್ಟ್ ಸೂರ್ಯನ ಬೆಳಕೆ ಬೀಳಂತದ್ದು. ಯಾಕಂದ್ರೆ ಅವರಿಗೆ ಎಷ್ಟೊಂದ ನೀರು ಹೊಡೆದು ಈ ತೋಟಗಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನೀರು ಹೊಡಿಬಹುದು, ಬ್ಯಾಕಿಂಗ್ ಒಂದು ಹೊಡಿಬಹುದು, ಮೇ ವರೆಗೂ ಮಳೆ ಏನಾದ್ರು ಕೈ ಕೊಟ್ರೆ ಒಂದೊಂದ್ಸರಿ ನಮಗೆ ಮಳೆ ಹೋದ್ರೆ ಮಲೆನಾಡು ಭಾಗದಲ್ಲಿ ಹಂಗಿದ್ರೆ ಜೂನ್ಗೆ ಮಳೆ ಬರೋದು, ಅದುವರೆಗೆ ಮಳೆನೇ ಬರೋದಿಲ್ಲ ಒಂದೊಂದು ವರ್ಷ, ಬಾರಿ ಒಂದೊಂದು ವರ್ಷ ಆಗ್ಬಿಡುತ್ತೆ. ಆ ರೀತಿಯಾದಾಗ ಆ ತೋಟಗಳು ಹಾಳಾಗ್ಬಿಡ್ತವೆ. ಸಾಮಾನ್ಯವಾಗಿ ಶೇಡ್ ಇರಲೇಬೇಕು, ಒಂದು 40 ಭಾಗನಾದ್ರೂ ಇರಬೇಕು ತೋಟಗಳಲ್ಲಿ. ರೋಬಸ್ಟಕ್ಕೂ ಕೂಡ ಅಷ್ಟು ಬೇಕೇ ಬೇಕು, ಬೇಕಾಗುತ್ತೆ. ನೋಡಿ, ದೊಡ್ಡ ದೊಡ್ಡ ತೋಟ ಇಟ್ಕೊಂಡಾರಲ್ಲ ರೋಬಸ್ಟಕ್ ಇಟ್ಕೊಂಡಾರ, ಆ ರೀತಿ ಅವರಿಗೆ ಎವರೇಜ್ ಕಾಫಿ ಕುಯ್ತಾರೆ. ಈ ನಮ್ಮಲ್ಲಿ ಏನ್ ಮಾಡ್ತಾರೆ, ಕೆಲವರು ಒಂದು ಬಂಪರ್ ಬರಲಿ ಮತ್ತೆ ಮರಗಸಿ ಮಾಡಕ್ ಜನ ಸಿಗೋದಿಲ್ಲ, ಈಗ ಮರಗ ಸಿಗಲ್ಲ, 800,000 ರೂಪಾಯಿ ಕೊಡ್ಬೇಕು ಒಬ್ಬರು ಮರ ಹತ್ತವರಿಗೆಲ್ಲ, ಅದೊಂದು ಸಮಸ್ಯೆ ಆಗುತ್ತೆ. ಅದು ಇದು ಅಂತೇಳಿ ಮರಗಳ ಸಂಖ್ಯೆನೆ ಕಮ್ಮಿ ಮಾಡ್ತಾ ಇದಾರೆ. ಅದು ಒಂದಲ್ಲ ಒಂದ್ ದಿವಸ ಅವರಿಗೆ ತೊಂದರೆ ಆಗೇ ಆಗುತ್ತದೆ, ಎಫೆಕ್ಟ್ ಆಗುತ್ತೆ. ಇನ್ ಕೆಲವರು ಹೇಳ್ತಾರೆ ಬೇರೆ ಬೇರೆ ದೇಶದ ಮಾದರಿ ಇದು ಬ್ರೆಜಿಲ್ ಮಾದರಿ, ಅಲ್ಲಿ ಹೆಚ್ಚು ಮರಗಳನ್ನ ಬೆಳೆಸೋದಿಲ್ಲ, ಬಿಸಿಲಿಗೆ ಸಂಪೂರ್ಣವಾಗಿ ಬಿಟ್ರೆ ಹೆಚ್ಚು ಫಸಲು ಬರುತ್ತೆ ಅನ್ನುವಂಥದ್ದನ್ನ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬ್ರೆಜಿಲ್ ವಾತಾವರಣಕ್ಕೂ ನಮ್ಮ ವಾತಾವರಣಕ್ಕೂ ಎಷ್ಟೋ ವ್ಯತ್ಯಾಸ ಇರ್ಬೋದು, ಸಿಕ್ಕಾಪಟ್ಟೆ ಇರುತ್ತೆ. ಬೇರೆ ಜಾಗದಲ್ಲಿ ಬರೋಂತ ಕೆಲವು ಬೆಳೆಗಳನ್ನ ನಾವು ಬೆಳೆಯಕ್ಕಾಗಲ್ಲ. ಈ ನೋಡಿ, ನಮ್ಮಲ್ಲಿ ಶ್ರೀಗಂಧ ಬರಲ್ಲ, ಅದೇ ನಮ್ಮಿಂದ ಒಂದು 15-19 ಕಿಲೋಮೀಟರ್ ಕೊಡಗು ಗಡಿ ಏನ್ ಬರುತ್ತೆ ಆ ಭಾಗದಲ್ಲಿ ಶ್ರೀಗಂಧ ಬರುತ್ತೆ. ಹಾಗೆ ಕೆಲವು ಏರಿಯಾಗಳಲ್ಲಿ ಒಂದೊಂದು ಬೆಳೆ ಬರುತ್ತಲ್ಲ, ಹಾಗೆ ಬ್ರೆಜಿಲ್ಗೂ ನಮ್ಗೆ ವ್ಯತ್ಯಾಸ ಇರ್ಬೋದು. ಆದ್ರೆ ಬ್ರೆಜಿಲ್ ಕಾಫಿಗೂ ನಮ್ ಕಾಫಿಗೂ ಭಾರಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿರೋ ಕಾಫಿ ಕ್ವಾಲಿಟಿ ಆ ಬ್ರೆಜಿಲ್ ಕಾಫಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಈಗ ನಾನು ಏಲಕ್ಕಿನ ಒಂದು ಉದಾಹರಣೆ ಹೇಳ್ತೀನಿ. ಏಲಕ್ಕಿಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಸಂಪೂರ್ಣ ನಮ್ಮ ಏಲಕ್ಕಿ ನಾವು ಬೆಳೆಯಂತ ಮಲ್ಬಾರ್ ಏಲಕ್ಕಿ ಅಂತ ಬೆಳಿತೇವೆ. ಆ ಏಲಕ್ಕಿ ಸಂಪೂರ್ಣ ನಮ್ಮ ಹಣ್ಣಾದ್ಮೇಲೆ ಕುಯ್ಯಂತದ್ದು. ಅದ್ ಹೆಂಗಿರುತ್ತೆ ಅಂದ್ರೆ, ನಾವು ಅದನ್ನ ಹಣ್ಣಾದ್ಮೇಲೆ ಒಣಗಿಸಿದ್ರದು ಕಂಪನ ಗೋಲ್ಡ್ ಕಲರ್ ಬರುತ್ತೆ, ಚಿನ್ನದ ಬಣ್ಣ ಬರುತ್ತೆ. ಅದು ಏನ್ ಗಮಗುಡುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಆ ಏಲಕ್ಕಿ ಅದು ನಾವು ಸಾವಯವದಲ್ಲಿ ಮಾಡೋಂಥದ್ದು. ಕೆಲವ್ರು ಏನ್ ಮಾಡ್ತಾರೆ, ಅಲೆಪಿ ಗ್ರೀನ್ ಅಂತ ಬರುತ್ತೆ ಈಗೆಲ್ಲ ವೈನಾಡ್ ಕೇರಳದವರಲ್ಲಿ, ಅದು ಸಂಪೂರ್ಣ ಇದನ್ನ ಮಾಡೋಂಥದ್ದು. ಕಾಯಿ ಕುಯ್ದು ಅದನ್ನ ಡ್ರೈಯಲ್ಲಿ ಒಣಸಿರಿ, ಆ ಬಲ್ತ್ ಕಾಯಿನ ಕುಯ್ದುಬಿಟ್ಟು ಅದನ್ನ ಮಾರ್ಕೆಟ್ ಮಾಡ್ತಾರೆ. ಆ ಕಾಯಿಗೂ ನಮ್ ಕಾಯಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನಮ್ ಕಾಯಿಗೆ ಮಾರ್ಕೆಟ್ ಇಲ್ಲ ಟೋಟಲ್, ಅವ್ರಿಗೂ ನಮ್ಗೂ ಇವತ್ತು ಕೆಜಿಗೆ 100 ರೂಪಾಯಿ ಜಾಸ್ತಿ ಇದೆ ಅವರಿಗೆ. ಏಕೆಂದ್ರೆ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಆ ಕೇರಳದವ್ರದ್ದು ಸ್ವಲ್ಪ ಇದಿದೆ, ಅವರು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಆ ಕಾಯಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ಹೆಚ್ಚು ಬೇಡಿಕೆ ಇದೆ ಮತ್ತೆ ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ. ಇಲ್ಲ, ನಮ್ದು ಭಾರಿ ಚೆನ್ನಾಗಿ ಕಾಣುತ್ತೆ, ನಮ್ದು ಸುಗಂಧ ಭರಿತ, ಭಾರಿ ಟೇಸ್ಟ್, ಗಮ ಗಮ ಕೊಡುತ್ತೆ. ಅದು ಗಮ ಕೊಡೋದಿಲ್ಲ, ಅದು ಅಂದ್ರೆ ಮುಗ್ಗುವಾಸನೆ ಬರುತ್ತೆ. ನಮ್ಮದು ಬೇಕಾದ್ರೆ ನೀವು ಒಂದ್ ಮನೇಲಿ ಇಟ್ಟರೆ ಒಂದ್ 50 ಮೀಟರ್ ದೂರಕ್ಕೂ ಅದ್ರ ಗಮ ಕೊಡುತ್ತೆ, ಗಮ ಸಿಗ್ತಾ ಇರುತ್ತೆ. ಹೀಗೆ ನೆರಳನ್ನ ಕಡಿಮೆ ಮಾಡ್ತಾ ಹೋದ್ರೆ ಏನ್ ಸಮಸ್ಯೆ ಆಗುತ್ತೆ ಮುಂದಿನ ದಿವಸಗಳಲ್ಲಿ? ಕೆಲವ್ರು ಏನ್ ಮಾಡ್ತಾರೆ, ಈಗ ಜನ ಸಿಗೋದಿಲ್ಲ ಅಂದಾಗ ಕಳೆನಾಶಕ ಹೊಡಿ ಅಂತದ್ದು ಭೂಮಿಲಿ, ಅದೊಂದು ಎಫೆಕ್ಟ್ ಆಯ್ತಾ? ಯಾಕಂದ್ರೆ ಕಳೆನಾಶಕ ಹೊಡೆದ ತಕ್ಷಣ ಮೇಲ್ಮಣ್ಣು ಭಾರಿ ಮಳೆ, ಈ ಮೆಗಾಸ್ಫೋಟ ಟೈಪ್ ಮಳೆ ಬಂದಾಗ 1 ಇಂಚ್ ಮಳೆ ತೊಳೆದೇ ಹೋಗುತ್ತೆ ಮೇಲ್ಗಡೆದು. ಆಮೇಲೆ ಆ ಸಸ್ಯದಲ್ಲಿ ನಿಮಗೆ ನೈಟ್ರೋಜನ್ ಪೋಷಕಾಂಶ ಕೂಡ ಅಂತದ್ದು ಯಾವ್ದೇ ಪ್ಲಾಂಟ್ ಉಳಿಯಲ್ಲ, ಅದೆಲ್ಲ ಸುಟ್ಟು ಹೋಗುತ್ತೆ ಕಳೆನಾಶಕ ಹೊಡೆದ ತಕ್ಷಣ. ನಾವು ಅದೇ ಮನುಷ್ಯರಲ್ಲಿ ಕೊಚ್ಚಿ ದೆಬ್ಬೆ ಎಲ್ಲ ಕೊಚ್ಚಿ ಗುಡ್ಡೆ ಮಾಡಿದಾಗ ಅದು ಫರ್ಟಿಲೈಸರ್ ಗೊಬ್ಬರ ಆಗುತ್ತೆ, ಅದು ಒಂದು ದೊಡ್ಡ ಎಫೆಕ್ಟ್ ಅದು. ಆಮೇಲೆ ಎರಡನೇದು ಅಂದ್ರೆ, ಮರ ಇದ್ರೆ ಅದ್ರ ಎಲೆ ದರಗ್ ಬೀಳುತ್ತೆ ನೋಡಿ, ಅದು ಎಷ್ಟೋ ನಿಮಗೆ ನೈಟ್ರೋಜನ್ ಇದಕ್ಕೆ ಬೀಳುತ್ತೆ, ಒಳ್ಳೆ ಪೋಷಕಾಂಶ. ನಿಮಗೆ ಒಂದು ದೊಡ್ಡ ದೂರಕ್ಕೆ ಬೇಕಾದ್ರೆ ಒಂದು ದೊಡ್ಡ ಮರ, ಹಾವಳಿಗೆ ಮರ, ಹತ್ತಿ ಮರ, ಇಂತ ದೊಡ್ಡ ದೊಡ್ಡ ಮರಗಳಿದ್ರೆ ಒಂದು ಅದರ ಬೀಳಂತ ದರಗು, ಅದ್ಯಾಕಂದ್ರೆ ಹಾವಳಿಗೆ ಮರ ಇದ್ರೆ ಮಳೆಗಾಲದಲ್ಲಿ ಸಂಪೂರ್ಣ ಎಲೆ ಬಿಟ್ಟಿರುತ್ತೆ, ಹತ್ತಿ ಮರ ಸಂಪೂರ್ಣ ಎಲೆ ಬಿಟ್ಟಿರುತ್ತೆ, ಯಾವುದೇ ರೀತಿ ಗಿಡದ ಮೇಲೆ ಅದು ಬೀಳೋದಿಲ್ಲ, ಬಿದ್ದೇನು ಸಮಸ್ಯೆ ಆಗೋದಿಲ್ಲ, ಸಮಸ್ಯೆ ಆಗಲ್ಲ. ಅದು ದರಗು ಕನಿಷ್ಠ ಆ ಭಾಗದಲ್ಲಿ ಒಂದು 100-200 ಗಿಡಕ್ಕೆ ದರಗ್ ಬೀಳುತ್ತೆ ಬಿಟ್ಟು ಬುಡಕ್ಕೆ, ಅದೆಷ್ಟೋ ಗೊಬ್ಬರ ಆಗುತ್ತೆ. ನೀವು ಮರನೇ ಇಲ್ಲ ಅಂದ್ಮೇಲೆ ನೀವು ಬ್ರೆಜಿಲ್ ಟೈಪ್ ಬೆಳೆಯಕ್ ಹೋದಾಗ ನಮ್ಗೆ ಹೇಳಿ ಬರೀ ಫರ್ಟಿಲೈಸರ್ ಹಾಕಿ ಗಿಡ ಬೆಳೆಯ ಅಂತದಾಗುತ್ತೆ. ಮರಗಳಿತ್ತು ಅಂತ ಅಂದ್ರೆ ನೆರಳು ಸಿಗುತ್ತೆ, ಸಿಗುತ್ತೆ ಅದರ ಎಲೆಯಿಂದ ಅದಕ್ಕೆ ಬೇಕಾದಂತ ಪೋಷಕಾಂಶಗಳು. ನೋಡಿ, ಧನಿನ ಗೊಬ್ಬರನು ಸಿಗಲ್ಲ, ಧನಿನ ಗೊಬ್ಬರ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್, ದನ ಕಮ್ಮಿ ಇರೋದ್ರಿಂದ ಅದನ್ನು ಹಾಕೋದಿಲ್ಲ ಯಾರುವೆ. ಈಗ ಬರೀ ಇದನ್ನೇ ಬೆಳೀತಾ ಇದಾರೆ, ಫರ್ಟಿಲೈಸರ್ ಹಾಕಿ ತುಂಬಾ ಜನ ಬೆಳೆಯೋದ್ರಿಂದ ಫ್ಯೂಚರ್ ಮುಂದಕ್ಕೆ ಸಮಸ್ಯೆ ಆಗೆ ಆಗುತ್ತೆ. ಅದು ನೀವು ಓಪನ್ ಆ ತೋಟಗಳು ನೋಡ್ಬೇಕು, ಶೇಡ್ ಇರೋ ತೋಟಗಳು ಯಾವಾಗ್ಲೂ ಗ್ರೀನ್ ಇರುತ್ತೆ, ಓಪನ್ ತೋಟಗಳು ಸ್ವಲ್ಪ ಕೆಂಪ್ ಕಾಣ್ತಾ ಇರುತ್ತೆ, ಮತ್ತೆ ಬಿಸಿಲು ಬಾರಿ ಎಲೆ ಮೇಲೆ. ಹೌದು, ಅದು ಎಫೆಕ್ಟ್ ಆಗುತ್ತೆ. ಆಗ್ಲೇ ಹೇಳಿದ್ರಿ ಮರಗಸಿ ಮಾಡಿಸೋದು ಇವತ್ತು ತುಂಬಾ ಕಠಿಣವಾಗಿದೆ ಅಂತ ಹೇಳಿ, ಹೆಚ್ಚು ಕೂಲಿ ಕೊಡ್ಬೇಕಾಗತ್ತೆ, ಹಂಗಾಗಿ ಮರಗಳನ್ನೇ ತೆಗಿತಾ ಇದಾರೆ. ಈ ಮರಗಸಿಗೆ ಏನ್ ಪರಿಹಾರ ಅಂತೀರಾ? ಏನು ಪರಿಹಾರ, ಮರಗಸಿಗೆ ಪರಿಹಾರ ಇದೇನೆ, ಮನುಷ್ಯನೇ ಮಾಡ್ಬೇಕು, ಅದಕ್ಕೆ ಬೇರೆ ಏನು ಇದಿಲ್ಲ, ಬೇರೆ ಇಲ್ಲ, ಬೇರೆ ಆಲ್ಟರ್ನೇಟ್ ಏನಿಲ್ಲ, ಆದಷ್ಟು ನಾವೇ ಮಾಡ್ಕೊಳ್ಳೋ ನಾವೇ ಮಾಡ್ಕೊಂಡು ಅದ್ರಲ್ಲೂ ಮರಗಳನ್ನ ನೋಡ್ಕೊಂಡು ಎತ್ತರ ಬಿಡದೆ ಒಂದು ಅಂದಾಜಿನಲ್ಲಿ ನೆರಳಿಟ್ಕೊಂಡು ಮರಗಸಿ ಮಾಡಬಹುದು. ಅದ್ರ ಬದಲು ಬೇಕಾದ್ರೆ ಆಲ್ವಾನ್ ಇಟ್ಕೋಬಹುದು, ಆಲ್ವಾನ್ ಹಾಕಿದ್ರೆ ನಿಮ್ಗೆ ಅದು ಚೆನ್ನಾಗಿ ಬರುತ್ತೆ, ಅದು ಚೆನ್ನಾಗಿ ಬರುತ್ತೆ, ನಾವು ಕಡಿಬಹುದು. ಮೇ ತಿಂಗಳಲ್ಲಿ ಕಡಿದ್ರೆ ಅದು ಸಾಕಷ್ಟು ಗೊಬ್ಬರ ಆಗುತ್ತೆ, ಗೊಬ್ಬರ ಆಗುತ್ತೆ. ಆಲ್ವಾನ್ ಸೊಪ್ಪಿನಲ್ಲಿ NPK, ನೈಟ್ರೋಜನ್, ಪೊಟ್ಯಾಶ್, ಫಾಸ್ಫರಸ್ 3 ಇದೆ ಅಂತ ಹೇಳ್ತಾರೆ. ಹೌದು, ಎಲ್ಲವೂ ಕೂಡ ಚೆನ್ನಾಗಿದೆ, ಚೆನ್ನಾಗಿದೆ, ಅದು ಸಾಕಷ್ಟು ಗೊಬ್ಬರ ಆಗುತ್ತೆ. ಯಾಕೆ ಅದನ್ನ ಹೆಚ್ಚು ಬೆಳ್ಕೊಳ್ಳಲ್ಲ ಹಾಲ್ಬಣ್ಣ? ಅಲ್ಲ, ಇದು ಯಾಕೆ ಬೆಳೆಯಲ್ಲ ಅಂದ್ರೆ, ಇದು ಈಗೇನಾಗಿದೆ ಅಂದ್ರೆ ಈಗ ರೋಬಸ್ಟ್ ಇಳುವರಿ ಕುಯ್ತಾ ಇದಾರೆ ಬರ್ತಾ ಇದೆ. ಈಗ ಕೆಲವರಿಗೆ ಅವಶ್ಯಕತೆ ಇಲ್ಲ ಅಂತ ಆಗ್ಬಿಟ್ಟಿದೆ ಮರದ್ದು, ಅದರಿಂದ ಯಾರು ಇಷ್ಟಪಡೋದಿಲ್ಲ ಬೆಳೆಯಲ್ಲ. ಹೊಸ ತೋಟಗಳು ಮಾಡಕ್ ಬೇಕೇ ಬೇಕಾಗಿತ್ತು ಆಲೋನ್. ಹೊಸ ತೋಟ ಮಾಡಕ್ಕೆ ಅದು ಗಿಡ ದೊಡ್ಡದಾದ್ರೂ ಮಾತ್ರ ಹೊಸ ತೋಟಗಳು ಮಾಡಕ್ ಆಲೋನ್ ಹಾಕಿ ಹಾಕ್ತಾರೆ. ನೀವು ಆಲೋನ್ ಇಟ್ಕೊಂಡಿದ್ರೆ ತೋಟದಲ್ಲಿ? ನಮ್ಮಲ್ಲಿ ತೋಟದಲ್ಲಿ ಇದೆ ಆಲೋನ್ ಇದೆ. ಏನ್ ಅನುಕೂಲ ಅದರಿಂದ? ಅದೇ ನೀವ್ ಹೇಳಂಗೆ ನಮ್ಗೆ ಆಲೋನ್ ಅದು ಸ್ವಲ್ಪ ಒಂದ್ ಎರಡ್ ಮೂರ್ ಸರಿ ಅದು ಕಸಿ ಮಾಡ್ಬೇಕು, ಈಗ ಚಿಗುರು ಬರುತ್ತೆ, ಈಗ ಒಂದ್ಸರಿ ಮಾಡ್ಬೇಕು, ಇನ್ನೊಂದ್ ಎರಡು ತಿಂಗಳು ಒಂದ್ ತಿಂಗಳು ಬಿಟ್ಟು ಮತ್ತೊಂದ್ ಸರಿ ಮಾಡ್ಬೇಕು, ಮತ್ತೆ ಮೇ ತಿಂಗಳಲ್ಲಿ ಒಂದ್ಸರಿ ಕಡಿಬೇಕಾಗುತ್ತೆ, ಮೂರ್ ಸರಿ ಕಡಿಬೇಕಾಗುತ್ತದೆ. ಕಡಿತಾ ಇದ್ರೆ ಹೆಚ್ಚು ಮತ್ತೆ ಚಿಗುರ್ತಾ ಇರುತ್ತೆ, ಬರ್ತಾ ಇರುತ್ತೆ. ಆಲ್ವಾನ್ ನಾವು ಹತ್ತತ್ರ ಇಲ್ಲ, ದೂರ ದೂರ ಇಟ್ಕೊಂಡಿವಿ. ಅಂದ್ರೆ ಅಟ್ಲೀಸ್ಟ್ ಒಂದಷ್ಟು ಎಕರೆಗೆ ಒಂದು ಹಸಿರು ಎಲೆ ಗೊಬ್ಬರಕ್ಕಾದ್ರೂ ನಮ್ಮ ಈಗ ರೋಬಸ್ಟ ತೋಟದಲ್ಲಿ ಅಥವಾ ನಿಮ್ಮ ಕಾಫಿ ತೋಟದಲ್ಲಿ ತಾವೇ ಹೇಳಿದಾಗೆ ಪೋಷಕಾಂಶಗಳು ಬೇಕು. ಏನೆಲ್ಲ ಪೋಷಕಾಂಶಗಳನ್ನ ನೀಡ್ತೀರಾ, ಯಾವ ಸಂದರ್ಭದಲ್ಲಿ ನೀಡ್ತೀರಿ? ನಾನು ದನಿ ಗೊಬ್ಬರ ಹಾಕ್ತಾ ಇರ್ತೀನಿ ಒಂದೊಂದು ಪಟ್ಟೆಗೆ ಮಾತ್ರ, ಒಂದೊಂದು ವರ್ಷ ಅದು ಒಂದೊಂದು ಪಟ್ಟೆಗೆ ಒಂದು ಏಳು ಎಂಟು ಹತ್ತು ಟ್ರ್ಯಾಕ್ಟರ್ ಗೊಬ್ಬರ ಹಾಕ್ತಾ ಇರ್ತೀನಿ. ನಾವು ಸಮಯ ಹೆಚ್ಚಿಗೆ ನಾವು ಇದೇನೆ NPK ನೈಟ್ರೋಜನ್ ಪೊಟ್ಯಾಸ್ ಫಾಸ್ಫರಸ್ ಬರೋಂಥದ್ದು ಬೇರೆ ಬೇರೆ ಟೈಪ್ ಗೊಬ್ಬರ ಹಾಕ್ತಾ ಇರ್ತೀವಿ. ಇಲ್ಲ ಯೂರಿಯಾ ರಾಕ್ ಪೊಟ್ಯಾಶ್ ಹಾಕ್ತೀವಿ, ಇಲ್ಲ ಸುಫಲ ಯೂರಿಯಾ ಮಿಕ್ಸ್ ಮಾಡಿ ಹಾಕ್ತಿವಿ, ಇಲ್ಲ DAP ಯೂರಿಯಾ ಪೊಟ್ಯಾಶ್ ಮಿಕ್ಸ್ ಮಾಡಿ ಹಾಕ್ತಿವಿ. ಈ ರೀತಿ ಗೊಬ್ಬರಗಳು ಹಾಕ್ತಾ ಇರ್ತೀವಿ, ಇಲ್ಲ ಅಂದ್ರೆ ಒಂದೊಂದ್ಸರಿ 17-17 ಯಾವ್ದಾದ್ರು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಹಾಕ್ತಿವಿ. ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ನಿಮ್ಮ ಭಾಗದಲ್ಲಿ ಕಾಫಿ ಬೆಳೀಲಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ ಇಲ್ಲ ಅಂತಲ್ಲ, ನಮ್ಮ ಭೂಮಿನಲ್ಲಿ ಕ್ಯಾಲ್ಸಿಯಂ ಬೇಕೇ ಬೇಕು, ಯಾಕೆಂದ್ರೆ ಸುಣ್ಣದ ಅಂಶ ಹೊರಟು ಹೋಗ, ಪ್ರತಿ ವರ್ಷ ಮಳೆ ಜಾಸ್ತಿ ಆಗೋದ್ರಿಂದ ಭೂಮಿನಲ್ಲಿ ಇರೋದಿಲ್ಲ, ಆಮೇಲೆ ನಮಗೆ ಪೊಟ್ಯಾಶ್ ಅಂಶನೂ ಇರೋದಿಲ್ಲ. ನಿಮ್ಗೆ ಸಾರಜನಕ ಸ್ವಲ್ಪ ಬೇಕಾಗ್ಬೋದು, ಇಲ್ಲ ಅಂತಲ್ಲ, ನಮಗೆ ಭಾರಿ ಮಳೆ ಬರೋದ್ರಿಂದ ನಿಮಗೆ ಜುಲೈ ಆಗಸ್ಟ್ ತಿಂಗಳಲ್ಲೇ ನೈಟ್ರೋಜನ್ ಕೊರತೆ ಆಗುತ್ತಾಗ ಯೂರಿಯಾ ಬೇಕೇ ಬೇಕಾಗುತ್ತಾಗ ಸ್ವಲ್ಪ ಕಾಫಿ ಯೂರಿಯಾ ಹಾಕಿದ್ರೆ ಕಾಫಿ ಉದುರೋದು ಉಳಿಯುತ್ತೆ. ಅದರಿಂದ ನಾವು ಅದ್ರ ಮೇಲೆ ಡಿಪೆಂಡ್ ಆದ್ರೆ ಬೆಳಿಬಹುದು. ಇದ್ರ ಸ್ವಲ್ಪ ನಮ್ಮ ಬರ ಫಸಲಿನಲ್ಲಿ 80% ಬಂದ್ರೆ ಒಂದು 50 ಭಾಗ ಬರ್ಬೋದು, ಇನ್ನು 30% ಲಾಸ್ ಆಗುತ್ತೆ ಸಾವಯವದಲ್ಲಿ ಮಾಡಿದರೆ. ತೋಟ ಮಾತ್ರ ಚೆನ್ನಾಗಿರುತ್ತೆ. ಅಂದ್ರೆ ನಾವೆಷ್ಟು ನಿರೀಕ್ಷೆ ಮಾಡ್ತೇವೋ ಅಷ್ಟು ಇಳುವರಿ ಫಸಲನ್ನ ನಾವು ಪಡೆಯಲಿಕ್ಕೆ ಆಗೋದಿಲ್ಲ. ಆಗಲ್ಲ ಇವತ್ತಿನ ಖರ್ಚಿನಲ್ಲಿ, ಇವತ್ತು ಭಾರಿ ಆಗುತ್ತೆ, ಇವತ್ತು ಲೇಬರ್ದೆಲ್ಲ ಸಿಕ್ಕಾಬಿಟ್ಟ ಇದಾಗುತ್ತೆ. ಆಮೇಲೆ ನಮಗೆ ಬೆಲೆ ಮುಖ್ಯ. ಹೌದು, ಈಗ ನಮಗೆ ಬೆಲೆ 15-20 ವರ್ಷದ ಇದ್ದ ಬೆಲೆ ಇವತ್ತೇ ಇದೆ, ಜಾಸ್ತಿ ಆಗ್ಲೇ ಇಲ್ಲ. ಆಗ್ಲೇ ಇಲ್ಲ, ಅವತ್ತು ನಾವು ಒಂದ್ ಚೀಲ ಸುಫಲಕ್ಕೆ 250 ರೂಪಾಯಿ ಇತ್ತು, ಇವತ್ತು 1,050 ರೂಪಾಯಿ ಆಗಿದೆ. ನಾವು ಸ್ಪ್ರೇ ಮಾಡುವ ಒಂದು ಕಾಫರ್ ಸಲ್ಫೇಟ್ಗೆ 80 ರೂಪಾಯಿ ಇತ್ತು, ಇವತ್ತು 300 ರೂಪಾಯಿ ಆಗಿದೆ. ನಾವು ಕೃಷಿ ಕೂಲಿ ಎಣ್ಣಾಳಿಗೆ ನಾವು 80 ರೂಪಾಯಿ ಇತ್ತು, ಇವತ್ತು 300 ರೂಪಾಯಿ ಆಗಿದೆ. ಗಂಡಾಳಿಗೆ 100 ರೂಪಾಯಿ ಇತ್ತು, ಇವತ್ತು 500 ರೂಪಾಯಿ ಆಗಿದೆ. ಇದು ಸಮಸ್ಯೆ ಆಗೋಗಿದೆ. ಅಂತ ಅಂದ್ರೆ ಎಷ್ಟು ಬೆಲೆ ಇತ್ತೋ ಅಷ್ಟೇ ಬೆಲೆ ಇದೆ, ಹಂಗಾಗಿ ರೈತನ ಆದಾಯ ಹೆಚ್ಚಾಗ್ತಾ ಇಲ್ಲ, ಹೆಚ್ಚಾಗ್ತಾ, ಅದಕ್ಕೆ ಸುರಿಯುವಂತದ್ದು ಜಾಸ್ತಿ ಆಗ್ತಾ ಇದೆ, ಬಂಡವಾಳ ಹಾಕ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ, ಹಂಗಾಗಿ ನಿರೀಕ್ಷಿತ ಮಟ್ಟದಲ್ಲಿ ನಾವು ಲಾಭ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಕಳೆಯು ಕೂಡ ಒಂದು ಸಮಸ್ಯೆ ಕಾಫಿ ತೋಟಗಳಲ್ಲಿ, ಅದರ ನಿರ್ವಹಣೆಯನ್ನ ಹೇಗೆ ಮಾಡ್ತಾ ಇದ್ದೀರಿ? ಅದೇ ನಿರ್ವಹಣೆ ಅಂದ್ರೆ ಈ ಕೆಲವರು ತೋಟಗಳಲ್ಲಿ ಈಗ ಸ್ವಂತ ಯಾರು ಮಾಡ್ತಾ ಇದಾರೆ ಅವರು ಒಂದು ಮನೆಯವರೇ ಒಂದ್ ಎರಡ್ ಮೂರು ಜನ ಇಟ್ಕೊಂಡು ನಮ್ಮ ಏರಿಯಾದಲ್ಲಿ ಮಾಡ್ತಾರೆ. ಈ ಮುಯ್ಯಾಳ್ ಟೈಪ್ ಅಲ್ಲ, ಮನೆಯವರಿಬ್ರು ಕೆಲಸದವರಿಬ್ರು 4 ಜನ ಗಂಡ ಹೆಂಡತಿ 4-5 ಜನ ಅವರೆಲ್ಲ ತೋಟಗಳು ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ, ಅವರೇ ಕಳೆ ತೆಗಿತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ತೋಟಗಳಿಗೂ ಕಣನಾಶಕ ಹೊಡೆಯೋದಾಗಿದೆ. ಅದೇನು ಸ್ವಲ್ಪ ಅಲ್ಲ, 100,000 ಲೀಟರ್ ಹೊಡಿತಾ ಇದಾರೆ ನಮ್ಮ ಭಾಗದಲ್ಲಿ. ಅದನ್ನೇ ಹೊಡೆ ತೋಟ ಮಾಡೋದಿದೆ, ಒಂದು ಲೇಬರ್ ಇಟ್ಕೊಂಡು ಕಳೆ ತೆಗಿತಾರೆ, ಆ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಕಳೆನಾಶಕ ತರದು ಸ್ಪ್ರೇ ಮಾಡೋದು ಎಲ್ಲಾ ಕಡೆ ಸ್ಪ್ರೇ ಮಾಡೋದು. ಏನು ತೊಂದರೆ ಉಂಟಾಗಿದೆ ಅದರಿಂದ? ಸದ್ಯಕ್ಕಿಲ್ಲ, ಅವ್ರಿಗೆ ಫ್ಯೂಚರ್ ಉಂಟೆ ಉಂಟದಲ್ಲಿ ಹಾಗೆ ಆಗುತ್ತೆ. ಅದು ಗಣೇಶ ಗೌಡ ತೋಟಗಳಲ್ಲಿ ಆಗ್ಲೇ ಬೇಕಲ್ಲ ಅದು. ಯಾಕೆ ಅಂತ ಅಂದ್ರೆ ನೀವು ಪರಿಸರ ಹೋರಾಟಗಾರರು ಕೂಡ ಹೌದು. ಈ ತರದ ರಾಸಾಯನಿಕಗಳನ್ನ ಹೆಚ್ಚು ಬಳಕೆ ಮಾಡೋದ್ರಿಂದ ಅದು ನಮ್ಮ ಪರಿಸರದ ಮೇಲೆ ತುಂಬಾ ದುಷ್ಪರಿಣಾಮವನ್ನ ಬೀರುತ್ತೆ ಅನ್ನುವಂಥ ಸಂಪೂರ್ಣ ಬೀಳುತ್ತೆ ಅದು. ಈ ನಿಟ್ಟಿನಲ್ಲಿ ತಾವೇನ್ ಗಮನಿಸಿದ್ರಾ, ಜಾಸ್ತಿ ರಾಸಾಯನಿಕಗಳನ್ನ ಬಳಕೆ ಮಾಡ್ತಾ ಇರೋದ್ರಿಂದ ಆ ಭಾಗದ ಜೀವ ವೈವಿಧ್ಯದ ಮೇಲೆ ಪ್ರಾಣಿ ವೈವಿಧ್ಯದ ಮೇಲೆ ಯಾವ ತರದ ಪರಿಣಾಮ ಬೀರ್ತಾ ಇದೆ ಅದು? ಈಗೇನು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ, ಅದು ಮುಂದಿನ ಫ್ಯೂಚರ್ಲ್ಲಿ 100 ಭಾಗ ಅದು ಪರಿಣಾಮ ಬೀರುತ್ತೆ. ಈ ರೀತಿ ಇದು ಮಾಡ್ತಾ ಇರೋದು, ಯಾಕೆಂದ್ರೆ ಗಣನಾಶಕ ಅವರು ತೋಟಗಳನ್ನೇ ಒಂಥರ ಅದ್ರ ಬಣ್ಣನೇ ಬದಲಾವಣೆ ಆಗ್ತದೆ ಸಂಪೂರ್ಣ, ಅದರಲ್ಲೇ ಮೇಂಟೈನ್ ಮಾಡಿರೋ ತೋಟಗಳಲ್ಲಿ. ಅವ್ರು ಹೇಳ್ತಾರೆ ಅವ್ರು ಯಾಕೆಂದ್ರೆ ಸ್ವಲ್ಪ ನೈಟ್ರೋಜನ್ ಜಾಸ್ತಿ ಆದ್ರೆ ಗೊಬ್ಬರಗಳು ಹಾಕ್ತಾರೆ ಗಿಡ ಚೆನ್ನಾಗ್ ಬರುತ್ತೆ. ಈಗ ಭೂಮಿನಲ್ಲಿ ಅದ್ರ ಇದೇ ಇಲ್ವಲ್ಲ, ಹೊಳ ಕಳೆ ಇದ್ರೆ ಮಾತ್ರ ತಾನೇ ಅದು ಗಿಡಕ್ಕೆ ಇದಾಗಂತದ್ದು ಪೋಷಕಾಂಶಗಳು ಬರೋಂಥದ್ದು. ಹೌದು, ಅದೇ ಇಲ್ಲ ಅಂದ್ಮೇಲೆ ಏನ್ ಮಾಡೋಕ್ಕಾಗುತ್ತೆ? ಮತ್ತೆ ಇದ್ರ ಬೇರು ಕೂಡ ಎಫೆಕ್ಟ್ ಆಗುತ್ತೆ, ಹಂಗೆ ಈ ತರದ್ದೆಲ್ಲ ತೊಂದರೆಗಳು ಆಗುತ್ತೆ. ಕಾಫಿ ತೋಟ ಅಂತ ಅಂದ್ರೆ ಹೆಚ್ಚು ಜನರು ಬೇಕು, ಕೃಷಿ ಕಾರ್ಮಿಕರು ಜಾಸ್ತಿ ಬೇಕು, ಎಲ್ಲಾ ತರದ ಕೆಲಸಕ್ಕೂ ಕೂಡ. ಒಂದು ತೋಟ ಕ್ಲೀನ್ ಮೇಂಟೈನ್ ಮಾಡ್ತೀನಿ ಅಂದ್ರೆ ಒಂದು ತೋಟಕ್ಕೆ ಎರಡು ಜನ ಕೆಲಸದವರು 250 ದಿವಸ ಕೆಲಸ ಮಾಡಲೇಬೇಕು. ಕ್ಲೀನ್ ಮಾಡ್ತೀನಿ ಅಂದ್ರೆ ಅಲ್ಲಿಗೆ 10 ಎಕರೆಗೆ 10 ಜನ ಬೇಕೇ ಬೇಕಾಗುತ್ತೆ, 200 ಕೆಲಸ ಮಾಡಲೇಬೇಕಾಗುತ್ತೆ. ಹಾಗಿದ್ರೆ ತೋಟ ಚೆನ್ನಾಗಿ ಮಾಡಬಹುದು. ಸುಮ್ಮನೆ 20 ಎಕರೆ ತೋಟ ಮಾಡಿ 3 ಜನ ಇಟ್ಕತ್ತೀನಿ ಅಂದ್ರೆ ಇವನ್ನೇ ಮಾಡ್ಬೇಕಷ್ಟೆ. ಮರ ತೆಗೆದು ತೋಟ ಬಿಡಬೇಕು, ಕಳೆನಾಶಕ ಹೊಡಿಬೇಕು, ಈ ರೀತಿ ಮಾಡಬೇಕು. ಕೃಷಿ ಕಾರ್ಮಿಕರ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ, ಹೆಚ್ಚು ಕೆಲಸ ಮಾಡುವವರು ಸಿಗ್ತಾ ಇಲ್ಲ. ಇಲ್ಲ, ಕಾಫಿ ಬಿಡಿಸ್ತಕ್ಕಂಥ ಸಮಯದಲ್ಲಂತೂ ನಮ್ಮ ಕಾಫಿ ಬೆಳೆಗಾರರು ತುಂಬಾ ಕಷ್ಟವನ್ನು ಅನುಭವಿಸ್ತಾ ಪರಿಸ್ಥಿತಿ. ಹೇಗೆ ಏನು ಇದಕ್ಕೆ ಪರಿಹಾರ ಅಂತೀರಿ? ಈ ಕಾಫಿ ಏನಾಗಿದೆ ಅಂದ್ರೆ, ಈ ಕಾಫಿ ಭಾಗದಲ್ಲಿ ಹಿಂದೆ ಎಲ್ಲ ಕೃಷಿ ಮಾಡೋ ತಂದೆ ತಾಯಿ ಮಾತ್ರ ಉಳ್ಕೊಂಡ್ರೆ, ಏನ್ ಕೃಷಿ ಕಾರ್ಮಿಕರಿದ್ರು ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಟೈಪ್ ಕೆಲಸ ಮಾಡ್ತಾ ಇದಾರೆ. ಹೆಣ್ಮಕ್ಳೆಲ್ಲ ಬೆಂಗಳೂರು ಕಡೆ ಗವರ್ಮೆಂಟ್ ಎಲ್ಲ ಸೇರ್ಕೊಂಡಾರೆ, ಗಂಡು ಮಕ್ಕಳೆಲ್ಲ ಬೇರೆ ಬೇರೆ ವೃತ್ತಿಗಳು ಮಾಡ್ತಾರೆ. ಹಾಗಾಗಿ ಇಲ್ಲಿ ವಯಸ್ಕರು ಮಾತ್ರ ಉಳ್ಕೊಂಡಿದ್ದಾರೆ ಇಲ್ಲಿ ಊರಲ್ಲಿ, ಊರುಗಳಲ್ಲಿ. ಇನ್ನು ಉಳಿದವರಿದ್ರು ಯುವಕರಿದ್ರು ಕೂಡ ಮರಗಸಿ ಅವರೆಲ್ಲ ವಾರದಲ್ಲಿ 4 ದಿವಸ 3 ದಿವಸ ಕೆಲಸ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಕೃಷಿ ಕಾರ್ಮಿಕರೇ ಮಲೆನಾಡಿನಲ್ಲಿ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಇದವರೆಲ್ಲ ಹೋಗ್ಬಿಟ್ಟು ವಲಸೆ ಹೋಗಿದ್ದಾರೆ, ಕಡಿಮೆ ಇದ್ದಾರೆ. ಮತ್ತೆ ಇದ್ದವರು ಕೆಲವರು ಅವರು ಕೂಡ ಒಂದು 2 ಎಕರೆ 3 ಎಕರೆ ಕೃಷಿ ತೋಟ ಎಲ್ಲ ಮಾಡ್ಕೊಂಡು ಗೇಣಿ ಎಲ್ಲ ಮಾಡ್ಕೊಂಡು ಗದ್ದೆಗಳೆಲ್ಲ ಗೇಣಿ ಮಾಡಿ ಅವ್ರ ಪಾಡಿಗೆ ಅವರು ಇದ್ದಾರೆ. ಅದರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ನಮಗೆ, ಭಾರಿ ಸಮಸ್ಯೆ ಆಗಿದೆ ಸಮಸ್ಯೆ ಈಗ. ಹಾಗಾಗಿ ದೊಡ್ಡ ದೊಡ್ಡ ಹೊರಗಡೆಯವರೆಲ್ಲ ಅವರು ಈಗ ಅಸ್ಸಾಂನವರು ಬರದೆ ಕೋವಿಡ್ ಬಂದ್ಮೇಲೆ ತುಂಬಾ ಜನಕ್ಕೆ ತೊಂದರೆ ಆಗಿದೆ, ತುಂಬಾ ಜನ ತೊಂದರೆ ಆಗಿದೆ. ಉಮೇಶ್ ಅವರೇ, ನಿಮ್ಮನ್ನ ಸಂಪರ್ಕ ಮಾಡಬೇಕು ನಮ್ಮ ಕೇಳುಗರು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನ ಮಾಡುವಂತದ್ದು? ನಿಮ್ಮ ಫೋನ್ ನಂಬರ್ ಹೇಳಿ. 9880847835. ಇನ್ನೊಮ್ಮೆ ಹೇಳಿ. 9880847835. ಒಳ್ಳೆದು ಉಮೇಶ್ ಅವರೇ, ಇದುವರೆಗೆ ಕಾಫಿ ಕೃಷಿಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ತಾವು ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾವಯವ ಪದ್ಧತಿಯಲ್ಲಿ ಭತ್ತದ ಸಾಗುವಳಿಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಮಲ್ಲರಾಜ ಪಟ್ಟಣದ ಪ್ರಗತಿಪರ ಕೃಷಿಕ ಕೆಆರ್ ಪದ್ಮನಾಭ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ 102.2 MHz. ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. 6:20 ಗಾನಾಂತರಂಗ, 6:51 ಬೆಂಗಳೂರು ಕೇಂದ್ರದಿಂದ ಗಾನಯಾನ, 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ, 9:00 ಬೆಂಗಳೂರು ಕೇಂದ್ರದಿಂದ ಭಾರತೀಯ ವೈಮಾರಣಿದಳದ ಸುವರ್ಣ ವಿಜಯ ವರ್ಷಾಚರಣೆ ಸಮಾವೇಶದ 2ನೇ ದಿನದ ಕಾರ್ಯಕಲಾಪಗಳ ಬಾನುಲಿ ವರದಿ, 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮ ಹಿಂದೂಸ್ತಾನಿ ಗಾಯನ ಶ್ರೀಮತಿ ವಿಜಯ ಜಾಧವ್ ಗಟ್ಲೇವಾರ್ ಅವರಿಂದ. ಇನ್ನು ನಾಳಿನ ಬೆಳಗ್ಗೆಯ ಪ್ರಸಾರದಲ್ಲಿ 6:05 ಚಿಂತನ ಎಂಕೆ ಭಾಸ್ಕರ್ ರಾವ್ ಅವರಿಂದ, 6:20 ಬೆಂಗಳೂರು ಕೇಂದ್ರದಿಂದ ಶುಭೋದಯ ಕರ್ನಾಟಕ, 6:40 ಬೆಂಗಳೂರು ಕೇಂದ್ರದಿಂದ ಸಾವಯವ ಮಾತುಕತೆ ಬಾನುಲಿ.